ಇವಿರಿ. ಮೊದಲಿಗೆ ಪ್ರಕಟಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತರಬೇತಿ ಹೊಂದಿರದ ವ್ಯಕ್ತಿಗಳು ಅಥವಾ ರಸ್ತೆ ಬದಿಯ ಮಾರಾಟಗಾರರು ನಕಲಿ ವೈದ್ಯರುಗಳಿಂದ ಕಿವಿ ಸ್ವಚ್ಛಗೊಳಿಸುವುದನ್ನು ತಪ್ಪಿಸಿ. ಕಿವಿ ಸೋರುವಿಕೆ, ಕಿವಿಯ ಮರುಕಳಿಸುವ ನೋವು ಅಥವಾ ರಕ್ತಸ್ರಾವವಾಗುವುದು ಒಂದು ಗಂಭೀರ ರೋಗವಾಗಿರಬಹುದು. ದಯವಿಟ್ಟು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇಯರ್ಫೋನ್ಗಳು, ಪಟಾಕಿ ಶಬ್ದಗಳು, ಜೋರಾದ ಸಂಗೀತ ಇತ್ಯಾದಿಗಳಿಂದ ನಿಮ್ಮ ಕಿವಿಗಳನ್ನು ರಕ್ಷಿಸಿ. ನಿಮ್ಮ ಕಿವಿಗೆ ಗಾಯವಾಗುವುದನ್ನು ತಪ್ಪಿಸಿ. ಇದು ಮಧ್ಯಮ ಭಾಗದ ಕಿವಿಗೆ ಹಾನಿಯುಂಟು ಮಾಡಬಹುದು. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟೊಂದು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕೂತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ March 24 ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827. ಎಲ್ಐಸಿ, ಪ್ರತಿ ಕ್ಷಣ ನಿಮ್ಮೊಂದಿಗೆ. ಇದೀಗ ಕೇಳಿ ಕೃಷಿ ಸಾಧಕಿ ವಾಣಿ ಶ್ರೀಹರ್ಷ ಅವರೊಂದಿಗೆ ಸಂದರ್ಶನ. ವಾಣಿಶಿಯವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ, ಜೊತೆಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ ಎನ್ನುವಂಥ ಒಂದು ಮಾತು ಕೂಡ ಇದೆ. ಈ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಒಂದು ಉತ್ಸಾಹ ಆಗ್ಬೋದು ಅಥವಾ ಒಂದು ಆಸಕ್ತಿ ಆಗ್ಬೋದು, ಇದನ್ನು ಪೋಷಿಸುವುದು ಹೆತ್ತವರ ಜವಾಬ್ದಾರಿ ಅಂತ ಹೇಳ್ತೀವಿ. ನಿಮ್ಮ ಒಂದು ಆಸಕ್ತಿಯ ವಿಷಯ ಹಾಗೂ ನಿಮ್ಮ ಒಂದು ಪರಿಸರ ಇದಕ್ಕೆ ಪೂರಕವಾಗಿತ್ತ ಹೇಗೆ ಅಂತ. ಹೌದು, ನನಗೆ ನಮ್ಮಲ್ಲಿ ನನ್ನ ಚಿಕ್ಕಪ್ಪ ಅಂದರೆ ನಾನು ಹುಟ್ಟಿದ ಊರು ಬೆಳವಾಯಿ, ಮೂಡುಬಿದ್ರೆ ಹತ್ರ ಬೆಳವಾಯಿ. ಚಿಕ್ಕಪ್ಪ ಮತ್ತೆ ಅಪ್ಪ ಎಲ್ಲರೂ ನಮ್ಮಲ್ಲಿ ತೋಟ ಇತ್ತು, ನಮ್ಮಲ್ಲಿ ಮೊದಲೇ ತೋಟ ಇತ್ತು. ಅಜ್ಜ ಚಿಕ್ಕಪ್ಪ ಎಲ್ಲ ಪೌರೋಹಿತ್ಯ ಮಾಡ್ಕೊಂಡಿದ್ರು ಕೂಡ ತೋಟವನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು. ಅಪ್ಪ CA ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಚಿಕ್ಕಪ್ಪನ ಜೊತೆ ನಾವು ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು ಎಲ್ಲನೂ ಮಾಡ್ತಾ ಇದ್ವಿ. ಹಾಗಾಗಿ ಬಾಲ್ಯದಿಂದನೂ ನನಗೆ ಆಸಕ್ತಿ ಇತ್ತು ಕೃಷಿಯಲ್ಲಿ. ಇವತ್ತಿನ ಒಂದು ಪರಿಸ್ಥಿತಿಗೆ ಹೋಲಿಸಿ ನೋಡಿದರೆ ಕೃಷಿಯಿಂದ ವಿಮುಖವಾಗಿ ಒಂದು ಅಧ್ಯಯನ ನಡೀತದೆ ಅಂತ ಹೇಳುವಂಥ ಒಂದು ಮಾತಿರ್ತದೆ. 4 ಗೋಡೆಗಳಿಗೆ ನಡುವೆ ಸೀಮಿತವಾಗಿಯೋ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿಯೋ ಅಥವಾ ಮೊಬೈಲ್ ಯುಗದಲ್ಲೋ ಮಕ್ಕಳ ಜೀವನ ಕಳೆದು ಹೋಗ್ತಾ ಇದೆ ಅಂತ ಹೇಳಿ, ಇದರ ಬಗ್ಗೆ ನಿಮಗೆ ಏನನ್ನಿಸ್ತದೆ? ಇದು ಆಗ್ತಿರೋದು ಹೌದು. ಅದು ಯಾಕೆ ಆಗ್ತಿದೆ ಅನ್ನೋದಕ್ಕೆ ಅಪ್ಪ ಅಮ್ಮಂದ್ರಿಗೆ ಮೊದಲು ಕೃಷಿಯಲ್ಲಿ ಆಸಕ್ತಿ ಇಲ್ಲ. ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಎಲ್ಲ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ನಾವು ಮಾಡಿಸ್ತೇವೆ ಅವ್ರ ಹತ್ರ. ಸರಿ. ನನ್ನ ದೊಡ್ಡ ಮಗ ತೋಟದ ಕೆಲಸ, ಕೊಟ್ಟಿಗೆ ಕೆಲಸ ಅಷ್ಟು ಮಾಡ್ತಾನೆ. ಸಣ್ಣ ಮಗನು ಅಷ್ಟು ಚೆನ್ನಾಗಿ ಮಾಡ್ತಾನೆ, 2nd PUC ಮತ್ತೆ 8ನೇ ಕ್ಲಾಸ್ ಮಕ್ಕಳವರು. ಈಗ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ರೆ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ಸಹಜ ಅಲ್ವಾ? ನಾವು ಕೆಲಸ ಮಾಡಿ ಮಕ್ಕಳನ್ನ ನಮ್ಮ ಕಡೆಗೆ ತಗೊಂಡ್ರೆ, ಕೆಲಸ ಮಾಡಿಸಿದ್ರೆ ಆಗುತ್ತೆ, ಎಲ್ಲ ಕೆಲಸಗಳನ್ನು ಮಕ್ಕಳು ಕಲಿತಾರೆ. ಸಾಮಾನ್ಯವಾಗಿ ವಿದ್ಯಾಭ್ಯಾಸದ ಒಂದು ಹೈಸ್ಕೂಲ್ ಆಗ್ಬೋದು ಅಥವಾ PUC ಹಂತದಲ್ಲಾಗ್ಬೋದು, ನಿಮ್ಮ ಶಿಕ್ಷಣದ ಮುಂದಿನ ಗುರಿ ಏನು ಅಂತ ಅಂದರೆ ಇಂಜಿನಿಯರ್ ಡಾಕ್ಟರ್ ಬಗ್ಗೆ ಹೇಳ್ತಾರೆ. ಆದರೆ ಕೃಷಿ ಆಗಬೇಕು, ಕೃಷಿಯನ್ನೇ ಮುಂದುವರಿಸಬೇಕು, ಕೃಷಿಕನಾಗಿ ಒಂದು ಮಾದರಿ ಜೀವನವನ್ನು ಮಾಡಬೇಕು ಅಂತ ಹೇಳುವಂಥವ್ರು ಬೆರಳೆಣಿಕೆಯಷ್ಟು ಕೂಡ ಇರುವುದಿಲ್ಲ. ನಿಮ್ಮ ಸಂದರ್ಭದಲ್ಲಿ ಹಾಗಲ್ಲ, ನೀವು ಕೃಷಿಯನ್ನೇ ಮುಂದಿನ ಜೀವನದ ಗುರಿಯಾಗಿ ಇಟ್ಕೊಳ್ಬೇಕು ಅಂತ ನೀವು ಆಶಿಸಿದವರು, ಅದನ್ನು ಅಳವಡಿಸಿಕೊಂಡವಂಥವ್ರು. ಈ ಕೃಷಿಯಲ್ಲಿ ಹೇಗೆ ಬಂತು ಆಸಕ್ತಿ ನಿಮಗೆ? ಹೇಗೆ ಬಂತು ಅನ್ನೋದು ನನಗಿನ್ನೂ ಗೊತ್ತಾಗ್ತಿಲ್ಲ, ಅಂದಾಜು ಮಾಡಕ್ ಆಗ್ತಿಲ್ಲ. ಆದ್ರೆ ನನ್ಗೆ ತುಂಬಾ ಜನರದ್ದು ಅಂದ್ರೆ ನಮ್ಮ ಅಪ್ಪನೂ ಆ ಟೈಮಲ್ಲಿ ನನಗೆ ಹುಡುಗ ಹುಡುಕ್ತಿದ್ರು, ಆಮೇಲೆ ನನಗೆ ಬಂದಂತ ಪ್ರಪೋಸಲ್ಗಳು ಇದ್ವು. ಆದ್ರೆ ನನಗೆ ಇಷ್ಟ ಆಗಿದ್ದು ಮಾತ್ರ ನನ್ನ ಹರ್ಷನೇ ಆಗಿತ್ತು. ಯಾಕೆಂದ್ರೆ ತೋಟ, ಗದ್ದೆ, ದನ, ಕರು, ಪ್ರಾಣಿ ಪಕ್ಷಿ ನಂಗೆ ಮೊದ್ಲಿಂದನೂ ತುಂಬಾ ಇಷ್ಟ. ಅದು ಅಂದಾಜ್ ಮಾಡ್ಕೊಂಡಿದ್ದೆ, ನನ್ನ ಜೀವನ ಸಂಗಾತಿ ಈ ತರದವರು ಬೇಕು ಅನ್ನೋದು ಅಂದಾಜ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದೇ ಜೀವನಕ್ಕೆ ನಾನು ಬಂದೆ, ಹುಡುಕೊಂಡು ಆಸಕ್ತಿ ಪಟ್ಟು ಪ್ರೀತಿಸಿ ಮದುವೆ ಆಗಿ ಬಂದಿದ್ದೆ ನಾನು ಈ ಜೀವನಕ್ಕೆ. ಕೃಷಿ ಕುಟುಂಬದಲ್ಲಿ ಪುರುಷರು ಎಷ್ಟು ಮುಖ್ಯವೋ ಮಹಿಳೆಯರು ಕೂಡ ಅಷ್ಟೇ ಮುಖ್ಯವಾಗ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಒಂದು ಕೃಷಿ ಕುಟುಂಬದ ಮುಂದಿನ ಜೀವನ ಹೇಗೆ ನಡಿಬೇಕು ಅಂತ? ಕೃಷಿ ಕುಟುಂಬದಲ್ಲಿ ಸಾಧಾರಣ ಬೇರೆ ಯಾವ ಉದ್ಯೋಗದಲ್ಲೂ ಕೂಡ ಆಗ್ಲಿಕ್ಕಿಲ್ಲ, ಕೃಷಿ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಸಮವಾಗಿ ಹಂಚಿಕೊಂಡು ಕೆಲಸಗಳನ್ನ ಮಾಡಬಹುದು. ನಮ್ಮನೆಯಲ್ಲಿ ನನ್ನ ಅಭಿಪ್ರಾಯವನ್ನು ನನ್ನ ಮನೆಯವರು ಕೇಳ್ತಾರೆ, ಅವರಿಗೆ ನಾನು ಸಲಹೆಗಳನ್ನು ಕೊಡ್ತೇನೆ. ಯಾಕೆಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು, ನಾನು ಅದನ್ನ ಅನುಭವಿಸ್ತಿರೋದ್ರಿಂದ ನಮ್ಗಿಬ್ಬರಿಗೂ ತುಂಬಾ ಅನುಕೂಲವಾಗುತ್ತೆ ಹಂಚಿಕೊಂಡು ಕೆಲಸ ಮಾಡಕ್ಕೆ. ಅಥವಾ ನನಗೆ ಸರಿ ಅನ್ಸಿದ್ದನ್ನ ನಾನು ಹೇಳಿದಾಗ ಅವರು ಅದನ್ನ ಅಳವಡಿಸ್ಕೊಳ್ತಾರೆ. ಇಂಥದ್ದೆಲ್ಲ ತುಂಬಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕೃಷಿ ಕುಟುಂಬದಲ್ಲಿ ನಿಜವಾಗ್ಲೂ ಅರ್ಧದಷ್ಟು ಅಂದ್ರೆ ಸಮಾನವಾದ ಪ್ರಾಮುಖ್ಯತೆ ಅಂತೂ ಇದೆ. ಮನ್ಸು ಮಾಡ್ಬೇಕಷ್ಟೇ ಅವರು ಅಷ್ಟು ಕೆಲಸ ಮಾಡೋಕೆ. ಹೌದು, ಬಹುಶಃ ಬೇರೆ ಉದ್ಯೋಗದಲ್ಲಿ ನೋಡಿದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಉದ್ಯೋಗದಲ್ಲಿ ಇದ್ರು ಕೂಡ ಆ ಉದ್ಯೋಗದಲ್ಲಿ ಅವರು ಮುಳುಗಿ ಹೋಗ್ತಾರೆ ಅಂತ ಹೇಳಿ. ಹೌದು, ಪರಸ್ಪರ ಮಾತನಾಡಿಕೊಳ್ಳುವುದಕ್ಕಾಗ್ಲಿ ಅಥವಾ ಒಂದು ವಿಷಯವನ್ನು ಹಂಚಿಕೊಳ್ಳುವುದಕ್ಕಾಗ್ಲಿ ಅವರಿಗೆ ಸಮಯ ಇರುವುದಿಲ್ಲ. ಆದ್ರೆ ಕೃಷಿ ಕ್ಷೇತ್ರ ಹಾಗಲ್ಲ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಅನುಭವನ. ನಮ್ಮಲ್ಲಿ ನಾವು ಹಂಚಿಕೊಂಡು ಮಾಡ್ತೀವಿ ಕೆಲಸವನ್ನ. ಈಗ ಈಗ ಕೊಟ್ಟಿಗೆ ಕೆಲಸ ಪೂರ್ತಿ ನನ್ನ ಜವಾಬ್ದಾರಿ ಆಗಿತ್ತು, ಅದು ಮುಂಚಿಂದನೂ ಅಷ್ಟೇ. ನಮ್ಮನೆಯಲ್ಲಿ ಒಂದು 100 ಲೀಟರ್ ಹಾಲನ್ನ ನಾವು ಮಾಡಿದೀವಿ ಆ ಟೈಮಲ್ಲಿ. ಈಗ ಕಮ್ಮಿ ಮಾಡಿದ್ವಿ, ಒಂದು 15 ವರ್ಷದಿಂದ ಹಿಂದೆ ಶುರು ಮಾಡಿರೋದು, ಒಂದು 3 ಅಥವಾ 4 ವರ್ಷ ಆಯ್ತು ನಿಲ್ಸಿ, ಕಡಿಮೆ ಮಾಡ್ತಾ ಮಾಡ್ತಾ ನಿಲ್ಸಿದ್ವಿ. ಸುಮಾರು ಎಲ್ಲಾ ಸೇರಿ ಒಂದು 15 ವರ್ಷಗಳ ಕಾಲ ನಾವು ಮಾಡಿದೀವಿ ಇದನ್ನ. ಆಗ ಕೊಟ್ಟಿಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಪೂರ್ತಿ ನನ್ನದಾಗಿತ್ತು. ನಾನು ಒಂದು 100 ಲೀಟರ್ ಹಾಲನ್ನು ಕೊಪ್ಪಕ್ಕೆ ಮನೆ ಮನೆಗಳಿಗೆ 1/2 ಲೀಟರ್ 1 ಲೀಟರ್ ಪ್ಯಾಕೆಟ್ ಮಾಡಿ ಬೈಕಲ್ಲಿ ತಗೊಂಡೋಗಿ ಕೊಟ್ಟಿದ್ದುಂಟು. ಆ ಹೊತ್ತಿಗೆ ನಮ್ಮನೆಯಲ್ಲಿ ಇವರು ಹುಲ್ಲು ತಂದು ದನಗಳಿಗೆ ಹಾಕೋದು, ಅಥವಾ ಕೊಟ್ಟಿಗೆ ಸಣ್ಣ ಪುಟ್ಟ ಬೇರೆ ಕೆಲಸಗಳನ್ನು ಮಾಡೋದು, ಅಥವಾ ತೋಟಕ್ಕೆ ಹೋಗೋದು ಮಾಡಿಬಿಡ್ತಿದ್ರು. ಅವರು ಆ ಕೆಲಸ ಮಾಡಿದಾಗ ನಾನು ಈ ಕೆಲಸ ಮಾಡಿ ಹಂಚ್ಕೊಳ್ತಿದ್ವಿ. ಸರಿ, ಮಕ್ಕಳು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು, ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ನೀವು ಮಾತನ್ನು ಹೇಳಿದ್ರಿ. ಸಾಮಾನ್ಯವಾಗಿ ಆದರೆ ಈಗ ಇಂದಿನ ವಿದ್ಯಾಭ್ಯಾಸದ ಒಂದು ನೋಡಿದರೆ ಮಕ್ಕಳಿಗೆ ಈ ಪರಿಸರ ಪೂರಕವಾದಂತಹ ಒಂದು ಶಿಕ್ಷಣ ಸಿಗುವಂತಹದ್ದು ಬಹಳಷ್ಟು ಅಪರೂಪ. ನಿಮ್ಗೆ ಏನನ್ನಿಸ್ತಾ ಇದ್ರ ಬಗ್ಗೆ? ಹೌದು, ನಾವು ಮನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿಸಬೇಕೇ ಹೊರತು ಪಠ್ಯಪುಸ್ತಕದಲ್ಲಿ ನನಗೆ ಗೊತ್ತಿದ್ದಂಗೆ ನನ್ನ ಇಬ್ಬರು ಮಕ್ಕಳದ್ದು ಇದು ನೋಡಿದರೆ ನನಗೆ ಕೃಷಿಗೆ ಪೂರಕವಾಗಿರುವಂಥದ್ದು ಯಾವುದು ಸಿಕ್ಕಿಲ್ಲ. ಹೌದು, ಈ ಮಕ್ಕಳು ನನ್ನ ಮಗನು ಈಗ ಅಷ್ಟು ಕೆಲಸ ಮಾಡ್ತಾನೆ ಅಂದ್ರೆ ನಾವು ಮಾಡಿಸ್ತಿರೋದ್ರಿಂದ ಆಗ್ತಿದೆ ಹೊರತು ಶಾಲೆ ಇದರಿಂದ ಯಾವುದು ಇಲ್ಲ. ಹಾಗಾಗಿ ಪಠ್ಯಪುಸ್ತಕಗಳಲ್ಲೂ ಅಷ್ಟೇ ಕೃಷಿ ಬಗ್ಗೆ ಇನ್ನಷ್ಟು ವಿಷಯಗಳು, ಇನ್ನಷ್ಟು ಪಠ್ಯಗಳು ಸೇರೋದು ಒಳ್ಳೇದು ಅಂತ ಅನ್ಸುತ್ತೆ. ಥಿಯರಿ ಮತ್ತು ಪ್ರಾಕ್ಟಿಕಲ್, ಥಿಯರಿ ಬೇಕು, ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಅಂತೂ ಬೇಕೇ ಬೇಕು. ಮನೆಯಲ್ಲಿ ಇಂಥ ಕೆಲಸ ನೀವು ಮಾಡಿ ಅಂತ ಹೇಳಿ ಹೋಮ್ವರ್ಕ್ ಅನ್ನ ಕೊಟ್ಟರು ಒಳ್ಳೇದು. ಈಗ ಹಳ್ಳಿ ಮನೆಗಳಲ್ಲಂತೂ ಹೆಚ್ಚಿನವರಿಗೆ ತೋಟ ಕೊಟ್ಟಿಗೆ ಸಾಧಾರಣವಾಗಿ ಇರುತ್ತೆ. ಒಂದು 70-75% ಮಕ್ಕಳಂತೂ ಹಳ್ಳಿ ಮಂದಿ ಅದೇ ಲೈಫ್ ಅಲ್ಲಿ ಬಂದಿರ್ತಾರೆ. ಪ್ರತಿದಿನ ಒಂದು ಈಗ ಇವತ್ತು ಹಾಲು ಕರೆಸಿ ನೀವು ಬರಬೇಕು ಅಥವಾ ಕೊಟ್ಟಿಗೆ ಗುಡಿಸಿ ಬರಬೇಕು ಅನ್ನೋಂತಹ ಒಂದು ಹೋಮ್ವರ್ಕ್ ಅನ್ನ ಶಾಲೆಯಿಂದ ಕೊಟ್ರೆ ಅದ್ ಎಷ್ಟು ಜನ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕೊಟ್ಟಿಗೆ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಬಹುಶಃ ಧರ್ಮಸ್ಥಳದ ಸಮೀಪ ಇರುವಂತಹ ರತ್ನ ಮಾನಸ ಆಗ್ಬಹುದು, ಸಿದ್ಧವನ ಗುರುಕುಲ ಆಗ್ಬಹುದು, ಇಲ್ಲೆಲ್ಲ ಈ ಜೀವನ ಶಿಕ್ಷಣ ಎನ್ನುವಂತಹದ್ದನ್ನ ನೀಡ್ತಾರೆ ಅಂತ ಹೇಳಿ. ಬರೀ ಪಠ್ಯಕ್ರಮ ಅಥವಾ ಶಾಲಾ ಶಿಕ್ಷಣ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಜೀವನಕ್ಕೆ ಯಾವುದು ಮುಂದೆ ಅವಶ್ಯ ಬರಬಹುದು ಅಂತದನ್ನು ಕೂಡ ಕಲಿಸ್ತಾರೆ ಅಂತ ಹೇಳಿ. ಬಹುಶಃ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಈ ಜೀವನ ಶಿಕ್ಷಣ ಎನ್ನುವಂಥದ್ದು ನಿರಂತರವಾಗಿ ನಡಿಬೇಕು ಅನ್ನುವಂಥ ವಿಚಾರ. ಸರಿ, ಈಗ ಈ ಮೌಲ್ಯವರ್ಧನೆಯ ಬಗ್ಗೆ ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ ಕೃಷಿಕರು ಹೇಳುವಂತಹದ್ದು ಉತ್ಪನ್ನವನ್ನು ನಾವು ಮಾಡ್ತೀವಿ, ಆದರೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸೋಲ್ತೀವಿ, ಬೆಲೆ ನಿರೀಕ್ಷಿಸಿದಷ್ಟು ಸಿಗುವುದಿಲ್ಲ ಅಂತ ಹೇಳಿ. ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಅಗತ್ಯ ಏನು ಹಾಗೂ ಯಾವ ರೀತಿ ಮಾಡಬಹುದು ಈ ಬಗ್ಗೆ ಹೇಳಿ. ಈಗ ನನ್ನ ವಿಷಯ ಹೇಳೋದಾದ್ರೆ ನಾನು ನಮ್ಮನೆಯಲ್ಲಿ ಅರಿಶಿನ ಪುಡಿ ಮಾಡ್ತೇನೆ. ನಮ್ಮ ತೋಟದ ಕಾಫಿ ಪುಡಿ, ಕಾಫಿಯನ್ನ ಬೀಜವನ್ನ ಪುಡಿ ಮಾಡಿಸಿ ಮಾರ್ತೇನೆ. ಕಾಳು ಮೆಣಸನ್ನ ನೇರವಾಗಿ ಮಾರ್ತೇನೆ, ಪುಡಿ ಮಾಡೋದಿಲ್ಲ ಅದು. ಆಮೇಲೆ ಇನ್ನೊಂದು ಅಂದ್ರೆ ಕಷಾಯದ ಪುಡಿ ಮಾಡ್ತಿದ್ದೆ. ಕರೋನಾ ಟೈಮಲ್ಲಿ ನಾನು ಸಾಂಬಾರ್ ಪುಡಿ, ಸಾರಿನ ಪುಡಿ ಇಂಥ ವಸ್ತುಗಳನ್ನು ಮಾಡಿ ಮಾರಿದ್ದೇನೆ, ತುಪ್ಪ ಮಾರಿದ್ದೇನೆ. ಇವೆಲ್ಲ ಮನ್ಸು ಮಾಡ್ಬೇಕಷ್ಟೇ, ಮಾಡಬೇಕು ಅಂತ. ನನಗೆ ಇದರಲ್ಲಿ ಮುಖ್ಯವಾಗಿ ಹೆಲ್ಪ್ ಮಾಡಿದ್ದು, ತುಂಬಾ ದೊಡ್ಡ ಸಹಾಯ ಮಾಡಿದ್ದು ಫೇಸ್ಬುಕ್ ಅನ್ನೋದು. ನನ್ನ ಈ ವ್ಯಾಪಾರಕ್ಕೆ ತುಂಬಾ ಅನುಕೂಲ ಆಗಿದ್ದು ಅಂತಂದ್ರೆ ಫೇಸ್ಬುಕ್. ಅದರಲ್ಲಿ ನನ್ನ ಸ್ನೇಹಿತರೆ ಫಸ್ಟ್ ನನ್ನ ಪ್ರಾಡಕ್ಟ್ಗಳನ್ನ ತಗೊಳಕ್ ಶುರು ಮಾಡಿದ್ರು. ನಿಧಾನಕ್ಕೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಯ್ತು. ನಾನು ಜಾರ್ಖಂಡ್ಗೂ ಕೂಡ ನನ್ನ ಪ್ರಾಡಕ್ಟ್ ಅನ್ನ ಕಳಿಸಿದ್ದೇನೆ ಇವತ್ತು. ಈಗ ಇತ್ತೀಚೆಗೆ ಹೈದರಾಬಾದ್, ಚೆನ್ನೈ, ಮುಂಬೈ ಎಲ್ಲಾ ಕಡೆಗೂ ನಾನು ಕಳಿಸ್ತೇನೆ ಮತ್ತು ಕಳಿಸ್ತಾನೂ ಇದ್ದೇನೆ. ಈಗ ಸದ್ಯಕ್ಕೂ ಆರ್ಡರ್ಗಳು ತುಂಬಾ ಇದಾವೆ ನನಗೆ. ಹಾಗಾಗಿ ಅದು ನಮ್ಮ ಮನೆಯ ವಸ್ತುಗಳೇ ಆಗಿರೋದ್ರಿಂದ, ಸಾವಯವ, ಸಂಪೂರ್ಣ ಸಾವಯವ ಆಗಿರೋದ್ರಿಂದ ತುಂಬಾ ಬೇಡಿಕೆ ಇದೆ. ಒಂದ್ಸಲ ಅದನ್ನ ಬಳಸಿದವರು ಮತ್ತೆ ನನಗೆ ಒಂದು 3-4 ವರ್ಷದಿಂದ ಖಾಯಂ ಗಿರಾಕಿಗಳು ಇದ್ದಾರೆ ನನಗೆ. ಅಂದ್ರೆ ಜಾಸ್ತಿ ಒಂದು ಪ್ರಮಾಣದಲ್ಲಿ ಬೇಡಿಕೆ ಇರ್ತದೋ ಅಥವಾ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇಡಿಕೆ? 1-2 kg ಹಾಗೆ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿರುತ್ತೆ, ಪ್ರತಿ ಅದು ಮುಗಿದ ಕೂಡಲೇ ನನಗೆ ಆರ್ಡರ್ ಬಂದ್ಬಿಡುತ್ತೆ. ಮುಗಿದೇ ಕಳಿಸಿ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈಗ ಯಾವುದೇ ಒಂದು ಉತ್ಪನ್ನವನ್ನು ಮಾರುಕಟ್ಟೆಯಿಂದ ಖರೀದಿ ಮಾಡುವಾಗ ಅದೊಂದು ಬ್ರ್ಯಾಂಡ್ ಅಥವಾ ಒಂದು ಪ್ಯಾಕೇಜ್ ಇದನ್ನು ನೋಡ್ತಾರೆ ಅಂತ ಹೇಳಿ, ಆದ್ರೆ ಮನೆಯಲ್ಲೇ ಮಾಡಿದ್ದಕ್ಕೆ ಅಂತ ಬ್ರ್ಯಾಂಡ್ ಅಥವಾ ಪ್ಯಾಕೇಜ್ ಇರ್ತದ? ಖಂಡಿತವಾಗ್ಲೂ ಇದೆ ಸರ್. ಅಂದ್ರೆ ನಾವು ಕ್ವಾಲಿಟಿಯನ್ನು ನಾವು ಸರಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋದ್ರೆ ಖಂಡಿತವಾಗಿ ನಿಮ್ಗೆ ಪ್ರಾಡಕ್ಟ್ಗೆ ಒಳ್ಳೆ ಮಾರುಕಟ್ಟೆ ಇದ್ದೇ ಇದೆ. ಆಮೇಲೆ ಜನರಿಗೆ ನಮ್ಮ ಬಗ್ಗೆ ಒಂದು ಗೊತ್ತಿರುತ್ತೆ ವಿಷಯ ಏನು ಅಂತ. ನನ್ನ ಫೇಸ್ಬುಕ್ ಇದರಲ್ಲಿ ನನ್ನ ಜೀವನದ ಬಗ್ಗೆ ಅಷ್ಟು ನಾನು ಬರೀತೇನೆ, ಅದನ್ನ ನೋಡಿದವರು ಇಂಪ್ರೆಸ್ ಆಗ್ತಾರೆ. ಆಮೇಲೆ ಎಷ್ಟೋ ಜನ ನಮ್ಮ ಮನೆಗೂ ಬಂದಿದ್ದಾರೆ, ಮತ್ತೆ ನಮ್ಮ ತೋಟವನ್ನ ನೋಡಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಧೈರ್ಯ ಇದೆ, ನನ್ನ ಹತ್ರ ತಗೊಂಡಿರೋ ವಸ್ತುಗಳು ಚೆನ್ನಾಗಿದ್ದಾವೆ ಅಂತ. ನನ್ನ ಅರಿಶಿನ ಪುಡಿ ಎಷ್ಟು ಅಂದ್ರೆ ಮುಖಕ್ಕೆ ಹಾಕೊಳ್ಳಿ, ಆರೋಗ್ಯಕ್ಕೂ ತಗೊಳ್ಳಿ, ಸಣ್ಣ ಮಕ್ಕಳ ಮೈಗೂ ಹಚ್ಕೊಳ್ಳಿ, ಏನೂ ಆಗೋದಿಲ್ಲ ಅಂತಾನೆ ಹೇಳಿಕೊಡ್ತೇನೆ. ಸ್ವಲ್ಪ ಇದ್ರ ತಯಾರಿಯ ಬಗ್ಗೆ ಹೇಳಿ. ಈ ಸಾವಯವ ರೀತಿಯಲ್ಲಿ ಅರಿಶಿನವನ್ನ ಬೆಳೆಯುವಂತಹದ್ದು ಮತ್ತು ಸಂಸ್ಕರಣೆ ಮಾಡುವಂತಹದ್ದು ಹೇಗೆ ಅಂತ? ನಾವು ಬೆಳೆಯೋದು ಹೇಗೆ ಅಂತಂದ್ರೆ, ಬೇರನ್ನ, ಈ ಬೇರಿನ ಅಜ್ಜಿಗಡ್ಡೆ ಅಂತ ಬರುತ್ತೆ, ಅದಕ್ಕೆ ಏನ್ ಹೇಳ್ತೀರಿ ಅಂತ ಗೊತ್ತಿಲ್ಲ ಈ ಕಡೆ. ಅದನ್ನ ಬಿತ್ತೀವಿ. ಆಮೇಲೆ ನಮ್ಮ ಕೊಟ್ಟಿಗೆ ತೋಟದ, ನಮ್ಮ ಕೊಟ್ಟಿಗೆಯ ಕೊಟ್ಟಿಗೆ ಗೊಬ್ಬರ ಇದೆ, ನಮ್ದು ಗೋಶಾಲೆ ಇದೆ, ಅದರದ್ದು ಸಾವಯವ ಗೊಬ್ಬರ ಇದೆ, ಅದನ್ನೇ ಹಾಕ್ತೀವಿ. ಅದನ್ನ ಹಾಕಿ ಸುಮಾರು 1 January, February ಹಾಗೆ ಕೊಯ್ಲು ಮಾಡ್ತೀವಿ. ಅದನ್ನ ತುಂಬಾ ಸ್ವಚ್ಛವಾಗಿ, ನಮ್ಮಲ್ಲಿ ಹಳ್ಳ ಇದೆ, ಅಲ್ಲಿ ತಗೊಂಡು ಹೋಗಿ ನೀಟಾಗಿ ಅದನ್ನ ಸ್ವಚ್ಛವಾಗಿ ತೊಳೆದು ಬೇಯಿಸ್ತೀವಿ. ಎಷ್ಟು ಬೇಯಿಸಬೇಕು ಅಂತ ಹೇಳ್ತಾರೆ ಅಂದ್ರೆ, ಒಂದು ಕಡ್ಡಿ ಚುಚ್ಚಿದ್ರೆ ಬಾಳೆಹಣ್ಣಿನ ಒಳಗಡೆ ಹೋಗುತ್ತಲ್ಲ, ಅಷ್ಟು ಮೃದು ಆಗ್ಬೇಕು ಅದು. ಅಷ್ಟು ಮೃದು ಆದ ಮೇಲೆ ಅದನ್ನ ಒಣಗಿಸ್ತೀವಿ. ಎಷ್ಟು ಬಿಸಿಲು ಅಂದ್ರೆ, ಬಿಸಿಲು ಇದ್ದಂಗೆ 6-7 ಬಿಸಿಲು ಅಂತ ಹೇಳ್ತಾರೆ. ಅದರ ನಂತರ ಒಂದಷ್ಟು ಕಲ್ಲುಗಳನ್ನ ಒಂದು ಚೀಲದೊಳಗೆ ಹಾಕಿ ಸಿಪ್ಪೆ ತೆಗೆದು, ಗರ್ಬಲಿಂಗ್ ಅಂತಾರೆ, ಆ ಸಿಪ್ಪೆ ತೆಗಿತೀವಿ. ಆಮೇಲೆ ಮತ್ತೆ ಅದನ್ನ 2 ಬಿಸಿಲು ಒಣಗಿಸಿ, ನಮ್ಮಲ್ಲಿ ಅಲ್ಲಿ ಹರಿಹರಪುರದಲ್ಲಿ ಒಂದು ಗಿರಣಿ ಇದೆ, ಅದು ಯಾವ ತರ ಗಿರಣಿ ಅಂದ್ರೆ ಕುಟ್ಟಿ ಪುಡಿ ಮಾಡುತ್ತೆ ಇದನ್ನ. ಹಾಗಾಗಿ ಅದರದ್ದು ಪೌಷ್ಟಿಕಾಂಶ ಉಳಿಯತ್ತೆ ಅಂತ ಹೇಳ್ತಾರೆ. ಬೇರೆ ಗಿರಣಿಗಳೆಲ್ಲ ಹಾಕಿದ್ರೆ ಬಿಸಿ ಆಗತ್ತಂತೆ, ಇಲ್ಲಿ ಬಿಸಿ ಆಗೋದಿಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ವಸ್ತು. ಆಮೇಲೆ ಕಾಫಿ ಪುಡಿ ಅಂತೂ ನಮ್ಮಲ್ಲಿ ನೇರವಾಗಿ ಕಾಫಿ ಗಿರಣಿ ಕೊಡ್ತೀವಿ. ಸರಿ. ಕಾಳುಮೆಣಸು ಹಾಗೆ ನಾನು ಕ್ಲೀನ್ ಮಾಡಿ ಮಾರಾಟ ಮಾಡ್ತೇನೆ. ಈಗ ಅರಿಶಿನವನ್ನು ಇಡೀ ಗಡ್ಡೆಯಾಗಿ ಸೇಲ್ ಮಾಡುವಂತಹದ್ದು ಮತ್ತು ಈ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡುವಂತಹದ್ದು, ನಿಮಗೆ ಯಾವ್ದು ಲಾಭದಾಯಕ ಅಂತ ಅನಿಸ್ತದೆ? ಅದೇ ನನ್ನ ಮಟ್ಟಿಗೆ ನಂಗೆ ಅದು ಪುಡಿ ಮಾಡಿಸಿ ಮಾರೋದೇ ಲಾಭ ಅನಿಸ್ತಾ ಇದೆ. ನನಗೆ, ನಾನು ಕೆಜಿಗೆ 400 ಲೆಕ್ಕದಲ್ಲಿ ಮಾರ್ತಾ ಇದ್ದೇನೆ. ಸರಿ. ಹಾಗಾಗಿ ತುಂಬಾ ಒಳ್ಳೇದು, ಅನುಕೂಲ ಆಗ್ತಾ ಇದೆ. ಗೆಡ್ಡೆ ಮರಕ್ಕೆ ಹೋದ್ರೆ ನಮ್ಗೆ 100 ಅಥವಾ 80 ಆ ಲೆಕ್ಕದಲ್ಲಿ ತಗೋತಾರೆ. ಆ ಲೆಕ್ಕದಲ್ಲಿ ನಮ್ಗೆ ತುಂಬಾನೇ ಲಾಭ ಆಗುತ್ತೆ. 1 kg ಗಡ್ಡೆಗೆ ಎಷ್ಟು ಪೌಡರ್ ಸಿಗ್ತದೆ ಅದು ಐಡಿಯಾ ಇಲ್ಲ, ಬಹುಶಃ 5 kg 1 kg ಪುಡಿ ಅಂತ ಏನೋ ಇದೆ ಅದು ಲೆಕ್ಕ. ಸರಿ, ಉಳಿದ ಕೃಷಿಯ ಬಗ್ಗೆ ಹೇಳಿ. ನಮ್ದು ಇರೋದು 2.5 acres ತೋಟ, ಅದರಲ್ಲಿ 1 acres ಈಗ ಫಸಲು ಬರ್ತಾ ಇದೆ, ಇನ್ನೊಂದು 1/2 acres, 1/4 acres ಫಸಲು ಬರೋ ಹಾಗಿದೆ, ಇನ್ನು ಬಂದ್ ಶುರು ಆಗಿಲ್ಲ. ಅದರಲ್ಲೇ ನಾವು ಕಾಳುಮೆಣಸನ್ನು ಬೆಳಿತೀವಿ. ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಕೂಡ ನೀವು ಹೇಳಬೇಕು, ಯಾಕಂದ್ರೆ ಅದು ಒಂದು ರೀತಿಯ ಕಾಡಾಗಿತ್ತು ಅಥವಾ ಮುಳ್ಳುಗಂಟಿಗೆ ಇರುವಂತಹ ಒಂದು ಕಾಡಾಗಿತ್ತು ಅಂತ, ಅದನ್ನ ನೀವು ನಂದನವನವಾಗಿ ಹೇಗೆ ಮಾಡಿದ್ರಿ ಅಂತ. ನನ್ನ ಯಜಮಾನರು ಶ್ರೀಹರ್ಷ ಅವರು, ಅವ್ರು ಓದಿದ್ದೆಲ್ಲ ಬೆಳಗಾವಿನಲ್ಲಿ. ಸರಿ. ಅವರದ್ದು ನಮ್ದು ಮೂಲ ಮನೆ ಹಡ್ಲುಕುಡಿಗೆ ಅಂತ ಕೊಪ್ಪದಲ್ಲೇ ಇದೆ. ಅವರಿಗೆ ತೋಟ ತಗೊಳ್ಬೇಕು ಅನ್ನೋದು, ಕೃಷಿ ಮಾಡಬೇಕು ಅನ್ನೋದೊಂದೇ ಜೀವನೋದ್ಯೇಯ ಇವತ್ತಿಗೂ ಅಷ್ಟೇ. ಅಷ್ಟು ಕೃಷಿ ಅಂದ್ರೆ ಅಷ್ಟು ನನ್ನನ್ನು ಎರಡನೇವರಾಗಿ ನೋಡ್ತಾರೆ ಹೊರತು ಕೃಷಿ ಮೊದಲನೇ ಸ್ಥಾನ ಅವರ ಬದುಕಿನಲ್ಲಿ. ಅವರು ತೋಟವನ್ನ ತಗೊಂಡಿದ್ದವರು ಅಂದ್ರೆ ಆ ಟೈಮಲ್ಲಿ ಕಷ್ಟಪಟ್ಟರು, ಓದನ್ನ ಬಿಟ್ಟು ಬಂದು ಕೃಷಿನ ಜಮೀನ್ ತಗೊಂಡ್ರು. ಆ ಸಮಯದಲ್ಲಿ ಪೂರ್ತಿ ಕಲ್ಲು ಜಮೀನಾಗಿತ್ತು, ಒಂದು 40 ತೆಂಗಿನ ಮರ ಒಂದು ಗಿಡ ನೆಟ್ಟು ಹೋಗಿದ್ರು ಅಷ್ಟೇ. ಅದನ್ನ ನಮ್ಗೆ ಕೊಟ್ಟವರು, ಅದನ್ನ ನಾನು ಬರೋ ಹೊತ್ತಿಗೆ ಇನ್ನೂ ಗಿಡ ನೆಟ್ಟಿದ್ದಷ್ಟೇ ಆಗಿತ್ತು. ಜಾಗ ತಗೊಂಡು 5 ವರ್ಷದ ನಂತರ ನಮ್ಮ ಮದುವೆ ಆಯ್ತು. ಇವತ್ತಿಗೂ ಅಷ್ಟೇ, ಅಲ್ಲಿ ಏನಾದ್ರು ಗುಂಡಿ ತೆಗಿಯಕ್ ಹೋದ್ರೆ ಕಲ್ಲು ತೆಗೆದು ಮತ್ತೆ ಗುಂಡಿ ತೆಗಿಬೇಕು, ಅಷ್ಟು ಕಲ್ಲಿದೆ ಇವತ್ತಿಗೂ. ಹಾಗಾಗಿ ನಮ್ಗೆ ಕೊಳೆ ರೋಗದ ಸಮಸ್ಯೆ ಸ್ವಲ್ಪ ಕಮ್ಮಿ, ನಮ್ಗೆ ಸ್ವಲ್ಪ ಎತ್ತರದ ಪ್ರದೇಶ ನಮ್ದು, ನೀರಿನ ಕೊರತೆ ಸ್ವಲ್ಪ ಆಗುತ್ತೆ ನಮ್ಗೆ. ಇಲ್ಲ, ಬೋರ್ವೆಲ್ ಇಲ್ಲ, ಹಳ್ಳದ ನೀರೇ. ಹಳ್ಳಕ್ಕೆ ನಾವು ಕಟ್ಟೆಗಳನ್ನ ಹಾಕೊಂಡು ಬಳಸ್ತಾ ಇದೀವಿ. ಒಂದು 7-8 ಕಟ್ಟೆಗಳನ್ನ ಮೇಲಿಂದ ಹಾಕೊಂಡು ಬಂದು ಬಂದು ಸ್ವಲ್ಪ ಸ್ವಲ್ಪ ಬಳಸ್ತಾ ಇದೀವಿ. ನೀರಿನ ಕಟ್ಟುವಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಸಾಂಪ್ರದಾಯಿಕ ವಿಧಾನ ಎಲ್ಲ ಸಾಂಪ್ರದಾಯಿಕ ವಿಧಾನನೇ, ಇವತ್ತಿಗೂ ಅದು ಬದಲಾಗಿಲ್ಲ. ಸರಿ ಸರಿ ಸರಿ. ಊರವರೆಲ್ಲ ಸೇರ್ತಾರೆ? ಹಾ, ಸೇರ್ತೀವಿ ನಾವೆಲ್ಲ. ಸೇರಿ ಅಂದ್ರೆ ನಮ್ಮ ಮೇಲ್ಗಡೆ ಒಬ್ಬರ ಜಮೀನಿದೆ, ಕೆಳಗಡೆ ಒಬ್ಬರ ಜಮೀನಿದೆ, ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ನೀರಿನ ಉಳಿತಾಯಕ್ಕೆ ಹನಿ ನೀರಾವರಿಯನ್ನ ಅಳವಡಿಸ್ಕೊಂಡಿದೀವಿ. ಸರಿ. ಇರೋದು 1.5 ಎಕರೆ ಜಮೀನು, ಅದರಲ್ಲಿ ಅಡಿಕೆ ಇದೆ, ಕಾಳುಮೆಣಸಿದೆ, ಕಾಫಿ ಇದೆ, ಬಾಳೆ ಇದೆ, ಮತ್ತೆ ಸ್ವಲ್ಪ ಮಟ್ಟಿಗೆ ಶುಂಠಿ ಇದೆ, ಮತ್ತೆ ತೋಟದ ತುದಿಯಲ್ಲಿ ಅರಿಶಿನವನ್ನ ಬೆಳೆಸ್ತಾ ಇದ್ದೀವಿ. ದನಗಳಿಗೆ ಕೊಯಮತ್ತೂರು 3 ಮತ್ತೆ ನೇಪಿಯರ್ ಮತ್ತು BH18 ಅಂತ ಹೇಳಿ ತಳಿಯನ್ನ ಹುಲ್ಲು ಬೆಳೆಸ್ತಾ ಇದ್ದೀವಿ. ತೋಟದ ಹುಲ್ಲು ಸಿಗತ್ತೆ ನಮ್ಮ ದನಗಳಿಗೆ. ಈಗ ಹೈನುಗಾರಿಕೆಯ ಉಪ ಉತ್ಪನ್ನಗಳಂದ್ರೆ ನೇರವಾಗಿ ನೀವು ಹಾಲನ್ನ ಮಾರಾಟ ಮಾಡೋದ್ ಬದಲು ಅದರ ಬಗ್ಗೆ ಏನಾದ್ರು ಮೌಲ್ಯವರ್ಧನೆ ಮಾಡ್ತೀರಾ? ಮೌಲ್ಯವರ್ಧನೆ ಅಂದ್ರೆ ನಮ್ಮಲ್ಲಿ ಇವರು ಪ್ರಾರಂಭದಲ್ಲಿ ಮಾಡಿದ್ರು ಅದನ್ನ, ಒಂದು 20 ವರ್ಷದಿಂದ ಹೈನುಗಾರಿಕೆ ಶುರು ಮಾಡಿದ ಸಮಯದಲ್ಲಿ ಪೇಡ ಮಾಡಿ ಮಾರ್ತಿದ್ರು. ಆದ್ರೆ ಈ ಮಲೆನಾಡು ಕಡೆ ಜನರಿಗೆ ಪೇಡ ಅಥವಾ ಸಿಹಿ ತಿಂಡಿಯ ಬಳಕೆ ಗೊತ್ತಿಲ್ಲ. ಅವ್ರು ಬಂದಿದ್ದು ಬೆಳಗಾವಿಯಿಂದ, ಅಲ್ಲಿ ತುಂಬಾ ಬಳಕೆ ಇತ್ತಲ್ಲ, ಅದನ್ನ ಅನ್ಕೊಂಡು ಮಾಡಿದ್ರಂತೆ. ಆದ್ರೆ ಅದು ಆಗ್ಲಿಲ್ಲ, ಹಾಗಾಗಿ ಅದನ್ನ ನಿಲ್ಸಿದ್ರು. ನಿಲ್ಸಿ ಮತ್ತೆ ಬರೀ ಹಾಲನ್ನೇ ಕೊಡೋದು ಮಾಡ್ಕೊಂಡ್ವಿ. 1/2 ಲೀಟರ್ ಮತ್ತೆ 1 ಲೀಟರ್ ಪ್ಯಾಕೆಟ್ ಮಾಡಿ ದಿನ ಬೆಳಿಗ್ಗೆ 1-7 ಗಂಟೆ ಒಳಗಡೆ ಪ್ರತಿ ಮನೆಗಳಿಗೂ ತಲುಪಿಸ್ತಿದ್ವಿ. ಸಾಯಂಕಾಲ 1-6 ಗಂಟೆ ಒಳಗೆ ತಲುಪಿಸ್ತಾ ಇದ್ವಿ. ವಣಿಶ್ರೀಯವರೀಗ ದೇಶಿ ಗೋ ತಳಿಗಳನ್ನ ಒಂದು ಸಂರಕ್ಷಣೆ ಮಾಡಬೇಕು, ಅವುಗಳನ್ನು ಅಭಿವೃದ್ಧಿ ಮಾಡಬೇಕು, ಜೊತೆಗೆ ಒಂದು ಗೋಶಾಲೆಯನ್ನ ಮಾಡಬೇಕು ಎನ್ನುವಂತಹ ಒಂದು ದೂರದೃಷ್ಟಿ ಅಥವಾ ಒಂದು ಯೋಜನೆಯನ್ನ ನೀವು ಹಾಕೊಂಡಿದ್ರಿ, ಈ ಬಗ್ಗೆ ಹೇಳಿ. ನಮ್ಮಲ್ಲಿ ಸುರಭಿ ಗೋರಕ್ಷಾ ಸೇವಾ ಟ್ರಸ್ಟ್ ಅಂತ ಹೇಳಿ ಒಂದು ಮಾಡ್ಕೊಂಡಿದೀವಿ. 2 ವರ್ಷ ಆಯ್ತು ನಾಡ್ದು ಗೋಪೂಜೆ ದಿನ 2 ವರ್ಷ ಆಗುತ್ತೆ. ಸುರಭಿ ಗೋಶಾಲೆ ಅನ್ನೋದನ್ನ ಒಂದು ಶುರು ಮಾಡ್ಕೊಂಡಿದ್ದೇನೆ. 1-25 ದನಗಳಿದಾವೆ ಈಗಾಗಲೇ. ಆಮೇಲೆ 1-4 ದನಗಳು ಈಗಾಗಲೇ ಗರ್ಭವತಿಯರು ಇದ್ದಾರೆ. ಈಗ ಮೊನ್ನೆ ಸಿಕ್ಕ ಶುಭ ವಿಷಯ ಇದು. ನಮ್ಮಲ್ಲಿ ಇರುವಂತದ್ದು ಎಲ್ಲ ದೇಶಿ ತಳಿಗಳೇ ಜಾಸ್ತಿ. ಗೀರ್, ಒಂಗೋಲು, ಹಳ್ಳಿಕಾರು, ಸಾಯಿವಾಲು, ಮಲೆನಾಡು ಗಿಡ್ಡ ಇವೆಲ್ಲ ಇದಾವೆ. ಸಾಧ್ಯವಾದಷ್ಟು ದೇಶಿ ತಳಿಗಳನ್ನ ಉಳಿಸಬೇಕು ಮತ್ತೆ ಅದನ್ನ ಹೆಚ್ಚು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಮತ್ತೆ ಬೀದಿ ಬದಿ ಅನಾಥ ದನಗಳು ಕೆಲವು ಈಗಿನ ಪರಿಸ್ಥಿತಿಯಲ್ಲಿ ಮನೆ ಬಿಟ್ಟು ಬೇರೆ ಊರಿಗೆ ಹೋಗಿರುವಂತಹವರ ತಂದೆ ತಾಯಿಗಳು ಪಾಪ ಕೆಲಸ ಮಾಡೋಕ್ಕೆ ಕಷ್ಟ ಆಗಿ ದನಗಳು ತೊಂದರೆ ಆಗ್ತಾ ಇದೆ. ಅವರು ಅದನ್ನು ಮಾರೋದ್ರ ಬದಲು ನಾವು ಅದನ್ನು ತಂದು ಎಷ್ಟಾಗುತ್ತೋ ಅಷ್ಟು ಸಾಕೋಣ, ನೋಡ್ಕೊಳ್ಳೋಣ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಶುರು ಮಾಡಿದ್ದೀವಿ. 2 ವರ್ಷ ಆಯಿತು ಅದಕ್ಕೆ. ಇನ್ನು ಮುಂದೆ ಜಾಸ್ತಿ ಮಾಡಬೇಕಾಗಿದೆ. ಹಾಗಾಗಿ ಅದರ ಕಡೆಗೆ ಈಗ ಸಾಮಾನ್ಯವಾಗಿ ಗೋಶಾಲೆ ಅಂದ ತಕ್ಷಣ ಸಾಕಷ್ಟು ಖರ್ಚು ಬರ್ತದೆ. ಅದನ್ನು ದಾನಿಗಳಿಂದ ಸಂಗ್ರಹಿಸುವುದರ ಜೊತೆ ಜೊತೆಗೆ ಒಂದಿಷ್ಟು ಸ್ವಯಂ ಆಗಿ ಒಂದು ಆದಾಯವನ್ನು ಪಡೆಯುವ ಹಾಗೆ ಹೇಗೆ ಮಾಡಬಹುದು ಅಂತ. ನಾನು ಸ್ವಲ್ಪ ಬೆರಣಿ ಮಾಡ್ತಾ ಇದ್ದೆ, ಬೆರಣಿ ಒಳ್ಳೆ ಮಾರಾಟ ಆಗ್ತಾ ಇತ್ತು. ಈ ಮಳೆ ಕಾರಣದಿಂದಾಗಿ ಈಗ ಸ್ವಲ್ಪ ನಿಂತಿದೆ ಅದು. ಅಂದ್ರೆ ಈಗ ಬಿಸಿಲು ಸಾಕಾಗ್ತಾ ಇಲ್ಲ ಒಣಗ್ಲಿಕ್ಕೆ. ತುಂಬಾ ಬಿಸಿಲು ಸಾಕಾಗದೆ ಹಾಗೆ ಒಣಗಿದ್ರೆ ಹುಳ ಆಗ್ಬಿಡತ್ತೆ ಅದರಲ್ಲಿ. ಒಳ್ಳೆ ಬಿಸಿಲಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಬೆರಣಿ ಮಾಡ್ತಾ ಇದ್ದೇನೆ. ಆಮೇಲೆ ಒಣ ಹುಲ್ಲನ್ನು ತಗೊಳ್ಳೋರಿಗೆ ನಾನು ಹಸಿದು ಕೊಟ್ಟಿಗೆ ಗೊಬ್ಬರ ಕೊಡೋದ್ರ ಮೂಲಕ ಅದು ಕೂಡ ಅನುಕೂಲ ಆಗ್ತಾ ಇದೆ ನಮಗೆ. ಸ್ವಲ್ಪ ಖರ್ಚು ಅಲ್ಲಿ ಉಳಿತಾ ಇದೆ. ಉಳಿದಂತೆ ಇನ್ನು ಗೋ ಅರ್ಕ ಎಲ್ಲ ಮಾಡುವ ಪ್ರಯತ್ನ ಇದೆ. ಇನ್ನು ಈಗಾಗಲೇ ಇನ್ನು ಸಣ್ಣ ಗೋಶಾಲೆ ಆಗಿರೋದ್ರಿಂದ ಆಮೇಲೆ ಈ ಖರ್ಚು ಇಲ್ಲಿಗೆ ಸರಿಯಾಗ್ತಾ ಇದೆ. ಆದಷ್ಟು ಇನ್ನು ಮುಂದೆ ಮಾಡಬೇಕು ಅದನ್ನು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಗೋ ಅರ್ಕ ಆಗ್ಬೋದು ಅಥವಾ ಅದರ ವಿಭೂತಿ ಆಗ್ಬೋದು ಅಥವಾ ಮಸ್ಕಿಟೋ ಕಾಯಿಲ್ ಅಂತ ಮಾಡ್ತಾರೆ. ಹೌದು, ಅದನ್ನೆಲ್ಲ ಕಲಿಬೇಕಾಗಿದೆ, ಕಲಿತು ಇನ್ನು ಶುರು ಮಾಡಬೇಕಾಗಿದೆ. ಸದ್ಯ ಬೆರಣಿ ಒಂದು ಒಳ್ಳೆ ಸೇಲ್ ಆಯ್ತು, ನಂಗೆ ತುಂಬಾ ಸೇಲ್ ಆಯ್ತು ಅದರಲ್ಲಿ. ಜನರು ಏನಾದ್ರು ಇದರಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಉಂಟಾ? ತೊಡಗಿಸ್ಕೊಳ್ಳೋದು ಅಂದ್ರೆ ಅವ್ರು ಏನ್ ಮಾಡಬಹುದು ಅಂದ್ರೆ ಅವ್ರ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಆಗ್ಲಿ, ಆ ಸಮಯಕ್ಕೆ ಅವರು ಯಾವುದೇದಕ್ಕೋ ಖರ್ಚು ಮಾಡೋದಕ್ಕಿಂತ ನಮ್ಮ ಗೋಶಾಲೆಗೆ ಒಂದು ಸ್ವಲ್ಪ ಕೊಡೋದ್ರ ಮೂಲಕ ಅರ್ಥಬದ್ಧವಾಗಿ ಆಚರಣೆ ಮಾಡ್ಕೊಳ್ಬೋದು. ಈಗಾಗಲೇ ಗೋಗ್ರಾಸ ಅಂಥೇಳಿ ಒಂದು ಉಂಟು. ಅಂದರೆ ವೈದಿಕದ ಸಮಯದಲ್ಲಿ ಅಥವಾ ವರ್ಷಾಂತಿಕದ ಸಮಯದಲ್ಲಿ ತೀರ್ಕೊಂಡವರ ನೆನಪಿಗೋಸ್ಕರ ಮಾಡ್ತಾ ಇದ್ದಾರೆ. ಒಂದಿಬ್ಬರು ಅದರಲ್ಲಿ ಒಂದು ದನವನ್ನು ದತ್ತು ತಗೊಂಡು ಸಾಕ್ತಾ ಇದ್ದಾರೆ. ಕೆಲವರು ಅವರು ಆ ದಿನದಲ್ಲಿ ನಮಗೆ ಸ್ವಲ್ಪ ದುಡ್ಡು ಕಳಿಸ್ತಾರೆ, ಅದರ ಲೆಕ್ಕದಲ್ಲಿ ನಾವು ಗೋಗ್ರಾಸ ಕೊಟ್ಟು ಹೆಚ್ಚಿನ ಹಿಂಡಿ ಹಾಕಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ. ಈಗ ಸಾಂಪ್ರದಾಯಿಕವಾಗಿ ಹಲಸಿನ ಹಣ್ಣಾಗ್ಬೋದು, ಮಾವಿನ ಹಣ್ಣಾಗ್ಬೋದು, ಬಾಳೆಹಣ್ಣಾಗ್ಬೋದು, ಇದನ್ನ ನೇರವಾಗಿ ತಿನ್ನುವುದರ ಬದಲಿಗೆ ಅದನ್ನ ಒಂದಷ್ಟು ಒಣಗಿಸುವಂತಹದ್ದು ಅಥವಾ ಮೌಲ್ಯವರ್ಧನೆ ಮಾಡಿಕೊಂಡು ಮಾರಾಟ ಮಾಡೋದು ಅಥವಾ ತಿನ್ನುವಂತಹದ್ದು ಮಾಡುವುದು ಒಳ್ಳೇದಲ್ವಾ? ನಿಜವಾಗ್ಲೂ ಒಳ್ಳೇದು. ನಾವು ನಮ್ಮನೆಯಲ್ಲಿ ಬಾಳೆಹಣ್ಣು ತುಂಬಾ ಆದ್ರೆ ಒಣಗಿಸಿ ಬಂದವರಿಗೆ ಗಿಫ್ಟ್ ಕೊಡಕ್ಕ ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಸುಕೇಳಿ ಮನೆಯಲ್ಲಿ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಒಣಗಿಸ್ಬಿಟ್ರೆ ಚಾಕ್ಲೇಟ್ ಟೈಪೇ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಇದು ಹಪ್ಪಳ ಮಾಡೋದು ಅವೆಲ್ಲ ಮಾಡ್ತೀವಿ ನಾವು. ತುಂಬಾ ಪ್ರಮಾಣ ಇಲ್ಲ, ಮನೆ ಮನೆ ಮಟ್ಟಿಗೆ ಅಷ್ಟೇ. ಮಾನವ ಶ್ರಮ ಜಾಸ್ತಿ ಬೇಕು, ಮಾನವ ಶ್ರಮ ಬೇಕು, ಜನ ಬೇಕಾಗ್ತಾರೆ ಅದಕ್ಕೆ. ಆಮೇಲೆ ನಿಮ್ಮ ಇತರ ಹವ್ಯಾಸಗಳ ಬಗ್ಗೆ ಹೇಳಿ. ಬಹುಶಃ ಪ್ರವಾಸ ಹೋಗುವಂತಹದ್ದು ನಿಮ್ಮ ಬಹಳ ಇಷ್ಟಪಡುವಂತಹ ನೀವು ಒಂದು ಹವ್ಯಾಸ, ಇದರ ಬಗ್ಗೆ. ಪ್ರವಾಸ ನಂಗೆ ನಿಜಕ್ಕೂ ಮುಂಚೆಂದನೂ ಇಷ್ಟ, ಮತ್ತೆ ನಾನು ಒಬ್ಬಳೇ ಹೋಗೋದನ್ನೇ ಹೆಚ್ಚು ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ ಬೇಕಾದ ಹಾಗೆ ನನ್ನ ಮನಸ್ಸಿನ ಶಾಂತಿಯ ಇದರಲ್ಲಿ ಹೋಗೋಕೆ ಇಷ್ಟಪಡ್ತೇನೆ. ಈಗಾಗಲೇ ಹಿಮಾಚಲ ಪ್ರದೇಶ ಹೆಚ್ಚು ಕಮ್ಮಿ ತಿರುಗಿದ್ದೇನೆ, ಕಾಶ್ಮೀರ ತಿರುಗ ಆಯ್ತು. ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ತಿರುಗಾಡೋದು, ಅಲ್ಲಿ ಒಂದು ಹೋಟೆಲ್ ರೂಮ್ ಅಲ್ಲಿ ಉಳಿದುಕೊಂಡು ಅಲ್ಲಿ ಪ್ಲಾನ್ ಮಾಡೋದು. ಮೊದಲೇ ಯಾವ್ದೇ ಪ್ಲಾನ್ ಇಲ್ಲ ಆತರ. ಎಲ್ಲೆಲ್ಲಿ ಹೋಗಿದ್ರಿ ಹಿಮಾಚಲದಲ್ಲಿ ಮತ್ತೆ ಇದ್ರಲ್ಲೆಲ್ಲ? ಕಾಶ್ಮೀರ ಒಂದು 8-10 ತಿಂಗಳಾಯ್ತು ನಾನು ಹೋಗಿ ಬಂದು. ಗುಲ್ಮಾರ್ಗ್, ಸೋನಾಮಾರ್ಗ್ ಎಲ್ಲ ಆಯ್ತು. ಟ್ರಂಗ್ ಅಂತೇಳಿ ಒಂದು ವಾಟರ್ ಫಾಲ್ಸ್ ಇತ್ತು, ಅಹರ್ಬಲ್ ಅಂತೇಳಿ. ಅಹರ್ಬಲ್ ಆಕ್ಚುಲಿ ತುಂಬಾ ಕಡಿಮೆ ಹೋಗೋದು, ಅದು ತುಂಬಾ ದೂರ ಇದೆ ಮತ್ತೆ ತುಂಬಾ ಕಷ್ಟದ ದಾರಿ ಅದು. ನಾನು ಹೋದಾಗ್ಲೂ ಅಷ್ಟೇ, ಅಲ್ಲಿ ಯಾರು ಪ್ರವಾಸಿಗರು ಯಾರು ಇರ್ಲಿಲ್ಲ. ಸೋನಾಮಾರ್ಗ್, ಗುಲ್ಮಾರ್ಗಲ್ಲೆಲ್ಲ ಸಿಕ್ಕಾಪಟ್ಟೆ ಜನ, ಅದೊಂಥರ ಪ್ರವಾಸಿ ತಾಣ. ಈ ಹರ್ಬಲ್ ಪ್ರವಾಸಿ ತಾಣ ಅಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿತ್ತು ಜಾಗ ಅದು. ಈಗ ಇಂಥ ಸ್ಥಳಗಳಿಗೆ ಅಂದ್ರೆ ಹೆಚ್ಚು ಜನರು ವಿಸಿಟ್ ಕೊಡದೇ ಇರುವಂತಹ ಒಂದು ಜಾಗಗಳಿಗೆ ಹೋಗುವಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಬೇಕಾಗ್ತದೆ? ಮಾನಸಿಕವಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಮತ್ತು ಕಾನೂನಾತ್ಮಕವಾಗಿ ಏನಾದರೂ ಸಿದ್ಧತೆ ಬೇಕಾಗ್ತದ? ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ನಂಗೆ ಅಷ್ಟು ಅಂದಾಜಾಗ್ಲಿಲ್ಲ ಇದು ಯಾವುದು ಕೂಡ. ನಾನು ಒಬ್ಬ ಪ್ರವಾಸಿಗರ ಜೊತೆಗೆ ಹೋಗಿದ್ದು, ಅವರದ್ದು ಫೋನ್ ನಂಬರ್ ಆಗ್ಲಿ ಇದಾಗ್ಲಿ ಏನನ್ನೂ ತಗೊಂಡಿಲ್ಲ, ನಂದು ಏನು ಕೊಟ್ಟಿಲ್ಲ ಅವರಿಗೆ. ಯಾವುದೋ ಒಂದು ಬೈಕ್ನವರದ್ದು ಮಾತಾಡಿಕೊಂಡೆ, ಬೈಕ್ನವ್ರ ಜೊತೆ ಹೋಗಿ ಬಂದೆ ಅಷ್ಟೇ. ಆದ್ರೆ ಅಂಥದ್ದೇನು ಹೆದರಿಕೆ ಇಲ್ಲ ನಮ್ಗೆ, ನಮ್ಮ ಮನಸ್ಸಲ್ಲಿ ಧೈರ್ಯ ಇದ್ರೆ ಎಂಥದ್ದು ಹೆದರಿಕೆ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಇನ್ನು ನಾನು ಅದನ್ನು ಯಾವುದನ್ನು ಇನ್ನು ಫೇಸ್ ಮಾಡದೇ ಇರೋದ್ರಿಂದ ನಂಗೆ ಇನ್ನೂ ಅನುಭವ ಇಲ್ಲ ಅದರದ್ದು. ಈಗ ಒಬ್ಬರೇ ಹೋಗಿ ಹಿಮಾಚಲ ಪ್ರದೇಶದಲ್ಲೋ ಜಮ್ಮು ಕಾಶ್ಮೀರದಲ್ಲೋ ನೋಡುವಂತದ್ದು ಏನಿದೆ? ಅಯ್ಯೋ ತುಂಬಾ ಇದೆ ಸರ್, ತುಂಬಾ ಅಂದ್ರೆ ತುಂಬಾ ಇದೆ. ಏನನ್ನ ನೋಡ್ತೀರಿ ಅಂತ, ಸೀನರಿ ನೋಡ್ತೀರೋ ಅಥವಾ ಯಾವುದೋ ಒಂದು ದೊಡ್ಡ ಟೆಂಪಲ್ ನೋಡ್ತೀರೋ, ಹೇಗೆ? ಅದೇ ಎಲ್ಲವನ್ನು ನೋಡಿ ನನ್ನ ಇದರಲ್ಲಿ ಎಂತದು ಶಂಕರಾಚಾರ್ಯರದ್ದು ಇದಕ್ಕೂ ಹೋಗಿದೆ ನಾನು ಕಾಶ್ಮೀರದಲ್ಲಿ. ಅದೇನೋ ಒಬ್ಬಳೇ ತಿರುಗಕ್ಕೆ ತುಂಬಾ ಇಷ್ಟ ಆಗುತ್ತೆ, ಮನಸ್ಸ ಶಾಂತವಾಗಿರುತ್ತೆ, ನನಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡಬಹುದು ಹೊರಗಡೆ. ಅದಿನ್ನೊಂದೇನಾಗುತ್ತೆ, ಮನೆಯಲ್ಲಿ ಬರೀ ಒಂದು ರುಟೀನ್ ಕೆಲಸ ಆಗುತ್ತೆ, ಅದರದೊಂದು ಬದಲಾವಣೆ ಅಷ್ಟೇ. ಏನೇನು ಸವಾಲುಗಳು ಎದುರಾಗ್ತವೆ ಸಾಮಾನ್ಯವಾಗಿ ಹೀಗೆ ಹೋದಾಗ? ನಿಜ ಅಂದ್ರೆ ನನಗೆ ಅಂತ ಸವಾಲು ಅನ್ನುವಂಥದ್ದು ಯಾವುದು ಆಗಿಲ್ಲ. ಈಗ ಆಹಾರದಲ್ಲಿ ವ್ಯತ್ಯಯ ಇರಬಹುದು, ವಾತಾವರಣದಲ್ಲಿ ವ್ಯತ್ಯಯ ಇರಬಹುದು, ಇದರಿಂದಾಗಿ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗ್ತದಾ, ಹೇಗೆ ಅಂತ? ನನ್ನ ಆರೋಗ್ಯ ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥದ್ದೇ ಇದೆ ಮುಂಚಿಂದನೂ. ಹಾಗಾಗಿ ಏನೋ ಒಂದು ತಿಂದೆ ಅನ್ಕೊಳ್ಳಿ ಇಂಥದ್ದೇನೋ ಆಗತ್ತೆ ಅಂತಿಲ್ಲ. ಆ ಕಡೆ ಎಲ್ಲ ಸಾಸಿವೆ ಎಣ್ಣೆ ಅಂತದೆಲ್ಲ ಉಪಯೋಗಿಸ್ತಾರೆ. ಮತ್ತೆ ಆರೋಗ್ಯದ ವಿಷಯದಲ್ಲಿ ನಾನು ಮೊದಲಿಂದ ಸ್ವಲ್ಪ ಡಯಟ್ ಇದು ಎಲ್ಲ ಮಾಡೋದ್ರಿಂದ ಅತಿಯಾಗಿ ತಿನ್ನೋದಿಲ್ಲ, ಸಿಕ್ಕಿದ್ದೆಲ್ಲ ತಿನ್ನೋದಿಲ್ಲ, ತುಂಬಾ ಯೋಚನೆ ಮಾಡಿ ತಿನ್ನೋದೇ ಆಗುತ್ತೆ. ಸೆಲೆಕ್ಟಿವ್. ಕಾಶ್ಮೀರದ ಕಡೆ ಹೋದಂತೂ ನಾನು ಸಲಾಡ್ ತಿಂದಿದ್ದೆ ಜಾಸ್ತಿ, ಹಾಗಾಗಿ ಆರೋಗ್ಯ ಕೈ ಕೊಡ್ಲಿಲ್ಲ ನಂಗೆ. ಈಗ ದಕ್ಷಿಣ ಭಾರತದಲ್ಲಿ ಅಕ್ಕಿಯನ್ನೇ ಹೆಚ್ಚು ಜಾಸ್ತಿ ಉಪಯೋಗಿಸುವಂತದ್ದು, ಉತ್ತರದಲ್ಲಿ ರೊಟ್ಟಿ ಅಥವಾ ಗೋಧಿ. ಅದರಿಂದ ಏನು ವ್ಯತ್ಯಾಸ ಏನಾಗುದಿಲ್ಲ, ಇಲ್ಲ ಅಂತದೇನಾಗುದಿಲ್ಲ. ಅಂದ್ರೆ ನಮ್ಗೆ ಇಲ್ಲಿ ಗೋಧಿ ಬಳಕೆ ಗೊತ್ತಿರೋದ್ರಿಂದ, ಚಪಾತಿ ಅಂತ ಮಾಡ್ತಿರೋದ್ರಿಂದ ಅಂತ ವ್ಯತ್ಯಾಸ ಏನು ಆಗೋದಿಲ್ಲ ಆ ಕಡೆ. ನಾವು ಅಲ್ಲಿ ಹೋದ್ವಿ ಅಂತ ಸಿಕ್ಕಾಪಟ್ಟೆ ತಿಂದ್ರೆ ಮಾತ್ರ ಆರೋಗ್ಯ ಹಾಳಾಗೋದು. ಆರೋಗ್ಯದ ಕಡೆ ತುಂಬಾ ನೋಡ್ಕೋಬೇಕಾಗತ್ತೆ. ಹೌದು. ಈಗ ಸಾಮಾನ್ಯವಾಗಿ ಹೋದ ಕಡೆ ಒಂದಷ್ಟು ಫೋಟೋ ತೆಗೆಯುವಂತಹದ್ದು ಅಥವಾ ದಾಖಲೀಕರಣ ಎನ್ನುವಂಥದ್ದು ಮಾಡ್ತೀರಾ ನೀವು? ಹೌದು, ನಾನು ನಂದು ಕಾಶ್ಮೀರ ಪ್ರವಾಸವನ್ನ ಮತ್ತೆ ಹೆಚ್ಚಿನ ಪ್ರವಾಸಗಳನ್ನ ನಾನು ಫೇಸ್ಬುಕ್ ಅಲ್ಲಿ ಒಂದು ಹಾಕ್ಬಿಡ್ತೇನೆ ಎಲ್ಲವನ್ನು ಕೂಡ, ಆಯಾ ಡೇಟಿಗೆ ಆಯಾ ಇದ್ರ ಟೈಮಲ್ಲಿ. ಆಮೇಲೆ ಅದನ್ನ ಮನೆಗೆ ಬಂದು ನೋಡ್ಕೊಳ್ಳೋದು ಎಲ್ಲೆಲ್ಲಿ ಹೋದೆ ಏನೇನು ಅಂತೇಳಿ. ಅದೊಂದೇ ದಾಖಲೀಕರಣ ಈಗ ಸದ್ಯಕ್ಕೆ, ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಈ ಸಲದಿಂದ ಯೋಚನೆ ಮಾಡ್ತಾ ಇದ್ದೇನೆ. ಅಧ್ಯಯನ ಪ್ರವಾಸದ ರೀತಿ. ಹೌದು ಹೌದು ಹೌದು. ಈಗ ಫೇಸ್ಬುಕ್ ಅಂತ ಹೇಳಿದ್ರೆ ಇಂಥದ್ರಲ್ಲಿ ಇಂಥ ಫೋಟೋಗಳನ್ನು ಅಥವಾ ಒಂದು ಘಟನೆಯನ್ನು ಹಾಕುವುದರಿಂದ ಅದು ಬೇರೆ ಜನರಿಗೂ ಕೂಡ ಏನಾದರೂ ಪ್ರೇರಣೆ ಆಗ್ತದೆ. ಹೌದು ಹೌದು, ಅಂದ್ರೆ ಅಲ್ಲಿಗೆ ಹೋಗೋರಿಗೆ ಅನುಕೂಲ ಆಗೇ ಆಗುತ್ತೆ ಅದು. ಈಗ ನಾನು ಕಾಶ್ಮೀರಕ್ಕೆ ಹೋದೆ ಅನ್ಕೊಳ್ಳೆ, ನನ್ನ ಹತ್ರ ಕೇಳಿ ತುಂಬಾ ಜನ ಹೋದ್ರು ಆಮೇಲೆ, ಎಲ್ಲೆಲ್ಲಿಗೆ ಹೋಗಿದ್ದಿ ನೀನು, ಎಲ್ಲಿ ಉಳ್ಕೊಂಡು ಹೇಗ್ ಮಾಡಿದಿ, ನೀನು ಹೋಗಿದ್ದು ಹೇಗೆ ಬಂದಿದ್ದು ಹೇಗೆ, ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದನ್ನೆಲ್ಲ ನನ್ನ ಹತ್ರ ಕೇಳಿ ತುಂಬಾ ಜನ ಹೋಗಿ ಬಂದಿದ್ದಾರೆ. ಇನ್ನೊಂದು ಪ್ರಮುಖವಂತ ಪ್ರಶ್ನೆಯನ್ನು ಕೇಳಬೇಕು. ಎಲ್ಲ ಕಡೆಯೂ ಕೂಡ ಕೂಲಿ ಆಳುಗಳ ಸಮಸ್ಯೆ ಅಂತ ಹೇಳ್ತಾರೆ ಅಂತ ಹೇಳಿ, ಅದು ಕೃಷಿ ಕ್ಷೇತ್ರ ಅಂತೂ ಅದಕ್ಕಂತೂ ಹೊರತೆ ಅಲ್ವೇ ಇಲ್ಲ. ಈ ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬಹುದು ಅಂತ? ಶ್ರಮವನ್ನು ಕಮ್ಮಿ ಮಾಡೋದು ಅಂದರೆ ಯಂತ್ರೋಪಕರಣಗಳ ಬಳಕೆ ಸದ್ಯಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಈಗ ಎಲ್ಲ ಈಗ ಒಂದು ಹಂತದಲ್ಲಿ ನೀವು ಮನೆಯವರನ್ನು ಒಂದು ಹಂತದಲ್ಲಿ ದುಡಿದು ಬಿಟ್ಟರೆ ಅರ್ಧ ಶ್ರಮ ಕಡಿಮೆ ಆಗುತ್ತೆ. ಆದರೆ ನಮಗಿರೋದು 2.5 ಎಕರೆ, ನಾವು ಮನೆಯಲ್ಲಿ ಕೆಲಸ ಮಾಡ್ಬೋದು. ಈಗ 10.5 ಎಕರೆ ಇದ್ದವರು ಮನೆಯವರು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅನಿವಾರ್ಯ ಯಂತ್ರಗಳ ಬಳಕೆ ಅನಿವಾರ್ಯ ನಿಜವಕ್ಕೂ. ಇಲ್ಲ ಅಂದ್ರೆ ಯಾರಾದ್ರೂ ಈಗ ದೊಡ್ಡ ದೊಡ್ಡ ಯಂತ್ರಗಳೇ ಆಗಬೇಕಾಗಿಲ್ಲ, ಸಣ್ಣ ಸಣ್ಣ ಕೈ ಸಾಧನಗಳು ಕೂಡ ಸಾಕಾಗ್ತವೆ. ಹೌದು ಹೌದು, ಸಣ್ಣ ಯಂತ್ರಗಳು ತುಂಬಾ ಇದೆ, ಕೈ ಕೊಚ್ಚುವುದಕ್ಕೂ ಕೂಡ ಯಂತ್ರಗಳಿವೆ. ಹೌದು ಹೌದು, ಈಗ ನಮ್ಮಲ್ಲೂ ಅಷ್ಟೇ, ಕೊಟ್ಟಿಗೆ ತೊಳೆಯೋಕೆ ಮೆಷಿನ್ ಇದೆ, ಕಳೆ ಹೊಡಿಯೋಕೆ ಮೆಷಿನ್ ಇದೆ, ಹುಲ್ಲು ಕತ್ತರಿಸೋದಕ್ಕೆ ಎಲ್ಲ ಆಗುತ್ತೆ, ಹುಲ್ಲು ಕೊಚ್ಚೋಕ್ಕೂ ಮೆಷಿನ್ ಇದೆ. ಅದೇ ಈಗ ಎಷ್ಟು ಗಾಡಿಗಳಿದಾವೆ, 2 ಚಕ್ರದ ಗಾಡಿ, 1 ಚಕ್ರದ ಗಾಡಿ, ಎಲ್ಲ ಗಾಡಿಗಳು ಇದಾವೆ ನಮ್ಮಲ್ಲಿ. ತೋಟವನ್ನು ಹಾಗೆ ಸ್ವಲ್ಪ ನಿರ್ಮಾಣ ಮಾಡ್ಕೊಂಡಿದೀವಿ, ಗಾಡಿ ತಗೊಂಡು ಹೋಗಿ ಬರುವ ಹಾಗೆ ದಾರಿ ಎಲ್ಲ ಸರಿ ಮಾಡಿಕೊಂಡು, ಹಾಗಾಗಿ ನಾವೇ ನಾವೇ ಮಾಡೋಕ್ಕೆ ಆಗ್ತಾ ಇದೆ. ಈಗ ಸದ್ಯ ನಮ್ಮಲ್ಲಿ ಖಾಯಂ ಅಂತ ಯಾರು ಕೆಲಸದವರಿಲ್ಲ, ಅಗತ್ಯ ಬಿದ್ದಾಗ ತಗೊಳ್ತೀವಿ ಅಷ್ಟೇ ಕೆಲಸಕ್ಕೆ. ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ ವಾಣಿಶ್ರೀಯವರೇ, ವಿದ್ಯಾರ್ಥಿಗಳಲ್ಲಿ ಸರಿಯಾದಂತಹ ಒಂದು ಮಾರ್ಗದರ್ಶನದ ಕೊರತೆ ಇದೆ ಅಂತ ಹೇಳಿ, ಇದನ್ನ ಹೇಗೆ ಅನುಷ್ಠಾನ ಮಾಡಬಹುದು ಅಥವಾ ಅವರಿಗೆ ಒಂದು ಸರಿಯಾದಂತಹ ಮಾರ್ಗದರ್ಶನವನ್ನು ಯಾರು ಕೊಡಬೇಕು, ಹೇಗೆ ಕೊಡಬೇಕು? ಅದೇ ಇದು ನನಗೂ ಅರ್ಥವಾಗದ ಪ್ರಶ್ನೆ ಅಷ್ಟೇ. ತಂದೆ ತಾಯಿಯರು ಮಾಡ್ಬೇಕಿದನ್ನ, ಆದ್ರೆ ಆ ತಂದೆ ತಾಯಿಯರಿಗೆ ಯಾರು ಮಾರ್ಗದರ್ಶನ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಅವರಿಗೆ ಆಸಕ್ತಿ ಇದ್ರೆ ಅಷ್ಟೇ ಆಗುತ್ತೆ. ಮನೇಲಿ ದೊಡ್ಡವರು ಏನ್ ಮಾಡ್ತಾರೋ ಅದನ್ನ ನೋಡಿ ಮಕ್ಕಳು ಕಲಿತಾರೆ. ಈಗ ನಾವು ಖಾಲಿ ಕುತ್ಕೊಂಡು ಮಕ್ಳಿಗೆ ಕೆಲಸ ಮಾಡು ಅಂದ್ರೆ ಆಗೋದಿಲ್ಲ. ನಾವು ಮಾಡ್ತಾ ಇದ್ದಾಗ ನಮ್ಮ ಜೊತೆ ಬಂದು ಕೆಲಸ ಮಾಡ್ತಾರೆ ಅವರು, ನಮ್ಮಲ್ಲಿ ಹಾಗೆ ಆಗುತ್ತೆ. ನಾವು ಒಂದ್ ನಿಮಿಷ ಕೂರೋದಿಲ್ಲ, ಹಾಗಾಗಿ ಎಲ್ಲ ಕೆಲಸಗಳನ್ನು ಮಕ್ಕಳು ಜೊತೆಗೆ ಬಂದು ಜೊತೆಗೆ ತಗೊಂಡು ಮಾಡ್ಕೊಂಡು ಹೋಗ್ತೀವಿ ನಾವು. ಹಾಗಾಗಿ ಮಾರ್ಗದರ್ಶನ ಅಂತ ಹೇಗೆ ಅಂತ ನಂಗೆ ಐಡಿಯಾ ಇಲ್ಲ ಅದರದ್ದು. ಬಹುಶಃ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಬೇಟೆಯವರು ಸಾಮಾನ್ಯವಾಗಿ ಹೇಳುವಂಥದ್ದು ಯೋಗಾಸನ ಮಾಡಿ ಅಂತ, ಒಂದಲ್ಲ ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡಿ ಅಂತ ಹೇಳಿ. ನಿಜವಾಗಿ ಜಮೀನಿನಲ್ಲಿ ದುಡಿಯುವಂತಹ ಕೃಷಿಕರಿಗೆ ಈ ಯೋಗಾಸನವೋ ಅಥವಾ ವ್ಯಾಯಾಮವೋ ಪ್ರತ್ಯೇಕವಾಗಿ ಬೇಕಾ? ನಿಜಕ್ಕೂ ಬೇಡ. ತೋಟದಲ್ಲೇ ಬಗ್ಗಿ ಎದ್ದು ಮಾಡೋದು, ಕೊಟ್ಟಿಗೆ ಕೆಲಸದಲ್ಲೇ ಬಗ್ಗಿ ಎದ್ದು ಮಾಡೋದು, ಬಾವಿಯಿಂದ ನೀರು ಸೇದೋದು, ಕೂತ್ಕೊಂಡು ಹೇಳೋದು, ಹಾಲು ಕರೆಯೋತ್ತಿಗೆ ಕೂತು ಹೇಳೋದು, ತೋಟದಲ್ಲೂ ಅಷ್ಟೇ ಕಳೆ ತೆಗೆಯೋತ್ತಿಗೆ ಕೂತು ಹೇಳೋದು, ಇಂಥವು ತುಂಬ ಆಗ್ತವೆ. ಹಾಗಾಗಿ ಕೃಷಿ ಕೆಲಸ ಮಾಡೋರಿಗೆ ದೈಹಿಕ ಶ್ರಮ ಅಲ್ಲೇ ಆಗೋದ್ರಿಂದ ಹೆಚ್ಚಿನ ವ್ಯಾಯಾಮದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಕೆಲಸವೇ ವ್ಯಾಯಾಮ ನಿಜ. ಯುವತಿಯರಿಗೆ ನಿಮ್ಮ ಒಂದು ಸಂದೇಶ ಏನು ಈ ಸಂದರ್ಭದಲ್ಲಿ? ನಂದು ಸಂದೇಶ ಕೇಳೋರು ಯಾರು ಸರ್ ಈಗ ಇಲ್ಲಿ ಹೇಳಿ ನಿಮ್ಮ ಅನುಭವ. ನಾನು ಹೇಳೋದಾದ್ರೆ ಕೃಷಿಗೆ ಬನ್ನಿ ಅಂತಾನೆ ನಾನು ಹೇಳ್ತೇನೆ. ಕೃಷಿಗೆ ಹುಡುಗಿಯರು ಬನ್ನಿ, ಯಾಕೆಂದ್ರೆ ಇದರಲ್ಲಿ ನಿಮ್ಮ ನೀವು ಏನು ಅನ್ಕೋತೀರ ಅದನ್ನು ಮಾಡೋಕ್ಕಾಗತ್ತೆ. ಕ್ರಿಯೇಟಿವಿಟಿ ಅನ್ನೋದು ತುಂಬ ಇದೆ ಇದರಲ್ಲಿ. ನೀವು ಯಾವುದೋ ಒಂದು 9-5 ಕೆಲಸ ಮಾಡಿಕೊಂಡು ಸುಸ್ತಾಕೊಂಡು ಒದ್ದಾಡೋದಕ್ಕಿಂತ ಇಲ್ಲಿ ಬಂದರೆ ನಿಮ್ದೊಂದು ವ್ಯಕ್ತಿತ್ವಕ್ಕೊಂದು ಬೆಲೆ ಬರುತ್ತೆ. ಕಿರೀಟ ಇದರಲ್ಲಿ ಕಾಣೋದಿಲ್ಲ ಅಷ್ಟೇ, ತಲೆ ಮೇಲೆ ಕಾಣೋದಿಲ್ಲ ಅಷ್ಟೇ, ನಿಜವಾಗ್ಲೂ ಕಿರೀಟ ಇರುವಂತಹ ರಾಣಿಯರೇ ನೀವು. ಗಂಡನ ಜೊತೆಗೆ ಸಮವಾಗಿ ದುಡಿದು ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಾಗತ್ತೆ. ಇಬ್ರು ದುಡಿದು ಬಿಟ್ರೆ ಭವಿಷ್ಯ ಚೆನ್ನಾಗಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ. ಆದ್ರೆ ಏನು ಅಂದ್ರೆ ನನಗೆ ಇನ್ನೂ ಬೇಕು ಅನ್ನುವಂತಹ ಒಂದು ಆಸೆ ಇದ್ಕೊಂಡ್ರೆ ಈ ಕೃಷಿ ರಂಗಕ್ಕೆ ಬರೋಕ್ಕಾಗಲ್ಲ. ಸ್ವಲ್ಪ ನನಗೆ ಸಾಕು ಇಷ್ಟು ಅನ್ನೋದಿದ್ರೆ ಆಗತ್ತೆ. ಯಾಕಂದ್ರೆ ದುಡ್ಡಿನ ವಿಷಯದಲ್ಲಿ ನಾವಿಲ್ಲಿ ತುಂಬಾ ಗಳಿಸ್ಲಿಕ್ಕಾಗಲ್ಲ ಕೃಷಿ ಬದುಕಿನಲ್ಲಿ. ಕೃಷಿ ಬದುಕಿನಲ್ಲಿ ಏನು ಅಂದ್ರೆ ನೆಮ್ಮದಿ ಜಾಸ್ತಿ ಸಿಗತ್ತೆ ಹೊರತು ದುಡ್ಡು ಜಾಸ್ತಿ ಸಿಗೋದಿಲ್ಲ. ಹಾಗಂತ ಸಿಗೋದಿಲ್ಲ ಅಂತಲ್ಲ, ಸ್ವಲ್ಪ ಕಾಯ್ಬೇಕಾಗತ್ತೆ. ಈಗ ನಮ್ಮಲ್ಲಿ 15 ವರ್ಷ ಆಯ್ತು, ಈಗ ನಮ್ಗೆ ಫಸಲು ಬರಕ್ ಶುರುವಾಗಿದೆ, ಇನ್ನು ನಮ್ಮ ಉನ್ನತಿ ಶುರುವಾಗತ್ತೆ ದುಡ್ಡಿನ ವಿಷಯದಲ್ಲಿ. ಆದ್ರೆ ನೆಮ್ಮದಿ ಅನ್ನೋದು ಇವತ್ತಿಗೂ ಇದೆ, 15 ವರ್ಷದ ಹಿಂದೆನೂ ಇಷ್ಟೇ ಇತ್ತು. ಹಾಗಾಗಿ ಕೃಷಿ ಬದುಕಿಗೆ ಬನ್ನಿ ಅಂತಾನೆ ನಾನು ಹೇಳ್ತೇನೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ವಾಣಿಶ್ರೀಯವರೇ. ಕೃಷಿ ಬದುಕು ಎನ್ನುವಂತಹದ್ದು ಒಂದು ಆರೋಗ್ಯ, ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ನೆಮ್ಮದಿಯನ್ನು ಕೂಡ ಕೊಡ್ತದೆ. ಕೃಷಿಗೆ ಬನ್ನಿ ಎನ್ನುವಂಥ ಒಂದು ಸಲಹೆಯನ್ನು ನೀವು ನೀಡ್ತಾ ಇದ್ರಿ. ತುಂಬ ಸಂತೋಷ. ದೂರದ ಕೊಪ್ಪದಿಂದ ನಮ್ಮ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಬಂದು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ ನಮ್ಮ ಕೇಳುಗರ ಜೊತೆಗಾಗಿ. ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಸಾಧಕಿ ವಾಣಿ ಶ್ರೀಹರ್ಷ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದೀಗ ಬಿಕೆ ಸುಮಿತ್ರಾ ಅವರು ಹಾಡಿರುವ ಭಕ್ತಿಗೀತೆ. ಬಿಗೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಗೇರು ತೋಟದಲ್ಲಿ ವಿವಿಧ ಅಂತರ ಬೆಳೆಗಳು ಹಾಗೂ